ಅವಿದ್ವಾನ್ ನಿಂದಾರ್ಥ, ಅಜ್ಞಾನಿಗಳನ್ನ ಎಷ್ಟು ಮಂದಬುದ್ಧಿಯವರು ಅನ್ನೋದನ್ನು ತೋರಿಸಲಿಕ್ಕಾಗಿ ಈ ಮಂತ್ರವು ಆರಂಭವಾಗ್ತದೆ. ಅಸೂಯ ನಾಮ ತೇ ಲೋಕ ತೇ ಅಂಧೇನ ತಮಸಾವೃತಃ ಅಸೂಯ ನಾಮ ಲೋಕಃ ಪ್ರೀತ್ಯ ಅಭಿಗಚ್ಚಂತಿ. ಯಾರು ಏಕೇಚ ಆತ್ಮಹನೋ ಜನಾಃ, ಯಾರು ತಮ್ಮನ್ನು ತಾವು ದೂರ ಇಟ್ಬಿಟ್ಟಿದ್ದಾರೋ, ತಮ್ಮನ್ನು ತಾವೇ ತಿರಸ್ಕರಿಸ್ತ ಇದ್ದಾರೋ, ತಮ್ಮ ಬಗ್ಗೆ ತಾವೇ ಕೀಳರಿಮೆಯನ್ನು ಬೆಳೆಸಿಕೊಂಡಿದ್ದಾರೋ, ಹೇಗೆ ಚಂದ ಅಹಮ್ಮೆ ಗಚ್ಚಿ ಯಾರವರು ಆತ್ಮಹನೋ ಜನ, ತಮ್ಮ ಇರುವನ್ನು ತಾವು ತಿಳಿಯದೇ ಇದ್ದವರು ಆತ್ಮಘಾತಕರೆಂದೇ ಪರಿಗಣಿಸಲ್ಪಡುತ್ತಾರೆ. ತನ್ನನ್ನು ಇಟ್ಕೊಂಡೇ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರುವವನು, ತನ್ನ ಬಗ್ಗೆನೇ ತನ್ನ ಅರಿವು ಇಲ್ಲ ಅಂತಂದ್ರೆ ಆತ್ಮಘಾತಕ ಜನರಲ್ಲಿವೆ. ಈ ಲೋಕವನ್ನು ಹೊರತುಪಡಿಸಿ ಬಾಕಿ ಎಲ್ಲ ಲೋಕಗಳು ದೇವತಾ ಲೋಕಗಳು ಅಂತ ನಾವು ಪುರಾಣಗಳಲ್ಲಿ ಕೇಳಿದ್ದೇವೆ. ಆ ದೇವತಾ ಲೋಕಗಳು ಹೋಗಿ ಸೇರ್ತಾರೆ ಅಂದ್ರೆ ಒಳ್ಳೇದೇ ಅಲ್ವೇ? ಇಲ್ಲಪ್ಪ. ಯಾವ ಆನಂದದ ವಿಷಯವನ್ನು ನಾವು ಮಾತಾಡ್ತಾ ಇದ್ದೀವಿ, ಆ ವಿಷಯದ ದೃಷ್ಟಿಯಿಂದ, ಆ ಆತ್ಮಜ್ಞಾನದ ದೃಷ್ಟಿಯಿಂದ, ಆ ಆತ್ಮಾನಂದದ ದೃಷ್ಟಿಯಿಂದ ನೋಡಿದ್ದಾದರೆ ಈ ಬೇರೆ ಲೋಕಗಳ ಆನಂದ ಅನ್ನುವಂಥದ್ದು ಅತ್ಯಂತ ಕ್ಷುದ್ರವಾದ ಆನಂದ. ದೇವಾದಯ ಅಪಿ ಅಸುರಾಹ, ಅವರು ಕೂಡ ರಾಕ್ಷಸರೇ ಎಂದು ಪರಿಗಣಿಸಲ್ಪಡ್ತದೆ. ಯಾವ ದೃಷ್ಟಿಯಿಂದ? ಆತ್ಮಾನಂದ ದೃಷ್ಟಿಯಿಂದ. ಹೀಗಾಗಿ ಕರ್ಮದಲ್ಲಿ ಇಷ್ಟೊಂದು ಆಸಕ್ತಿ ವಹಿಸುವಂತಹ ಈ ಜನ ಕಾಮಗಳನ್ನು ತೀರಿಸಿಕೊಳ್ಳಲಿಕ್ಕೆ, ಸಾಕಷ್ಟು ಭೋಗಗಳನ್ನು ಹೊಂದಲಿಕ್ಕೆ ಆಸಕ್ತಿಯನ್ನು ತೋರಿಸುವಂತಹ ಈ ಜನ, ಇವರೆಲ್ಲರೂ ಕೂಡ ಅಸೂಯ ನಾಮ ಲೋಕ, ಕತ್ತಲೆಯಿಂದ ಕೂಡಿದ ಲೋಕಗಳನ್ನು ಹೊಂದುತ್ತಾರೆ. ಇರುವರು ದೇವತೆಗಳೇ ಅಂತ ಆಗಿದ್ರೂ ಆಗಿರಬಹುದು, ಆದರೆ ಆತ್ಮಾನಂದದ ದೃಷ್ಟಿಯಿಂದ ಅವರು ಕೂಡ ರಾಕ್ಷಸರು ಇಲ್ಲದೇ ಪರಿಗಣಿಸಲ್ಪಡುತ್ತದೆ. ಅಲ್ಲಿ ಏನ್ ಮಾಡ್ತಾರೆ ಹೋಗಿ ಅವರು? ಅಲ್ಲಿ ಕರ್ಮ ಫಲಾನಿ ಲೋಕ್ಯಂತೆ, ಅವರವರು ಮಾಡಿದ ಕರ್ಮಗಳ ಫಲವನ್ನ ಅಲ್ಲಿ ಅವರು ಭೋಗಿಸುತ್ತಾರೆ. ಈ ಲೋಕ ಒಂದು ಬಿಟ್ಟು ಬಾಕಿ ಎಲ್ಲ ಲೋಕಗಳನ್ನು ಕೂಡ ಭೋಗ ಭೂಮಿಗಳು ಎಂದು ಪರಿಗಣಿಸಲ್ಪಡುತ್ತವೆ. ಕರ್ಮ ಮತ್ತು ಭೋಗ ಎರಡೂ ಲಭ್ಯವಿದ್ದಂತ ಲೋಕ ಒಂದೇ, ಯಾವುದು ಮತ್ತೆಲೋಕ. ಇಲ್ಲಿಗೆ ಬಂದ ಮೇಲೆ ಭೋಗಕ್ಕನೇ ಹುಟ್ಟೇವಿ ಅನ್ನುವಂತ ಮುಂಚಟೆ ಆಗಿರುತ್ತೆ. ಸಾಯಂಕಾಲ 5 ವರೆಗೆ ತಯಾರಿ ನಡೀತದೆ, ಪಾನಿಪುರಿ ಮಸಾಲ ದೋಸೆ ತಯಾರಿ ಸಾಯಂಕಾಲ 5 ವರೆಗೆ ಶುರು ಆಗ್ತದೆ. ರಾತ್ರಿ 8:30, 9:00 ತನಕ ಮುಂದುವರಿತು. ಅಂದ್ರೆ ದಿನದ 4 ತಾಸು ಪಾನಿಪುರಿ ಮಸಾಲ. ಸಾಲ ದೋಷ. ತಿಂಗಳಲ್ಲಿ ಒಂದು ವಾರ ಪೂರ್ತಿ, ವರ್ಷದಲ್ಲಿ ಮೂರು ತಿಂಗಳ ಪಾನಿಪುರಿ ಮಸಾಲ ದೋಸೆ, ಆಯುಷ್ಯದಲ್ಲಿ ಕಾಲು ಭಾಗ ಪೂರ್ತಿ ಯಾರಿಗಾಗಿ? ಪಾನಿಪುರಿ. ಇವರ ಆತ್ಮಹನಾಹ ಆಗಿದೆ, ಸಾರ್ಥಕತೆಯ ಲಕ್ಷ್ಯವೂ ಇಲ್ಲ. ಆತ್ಮಹನೋ ಜನಾಹ, ಏನ್ ಮಾಡ್ತಾರೆ ಆ ಲೋಕದಲ್ಲಿ ಹೋಗಿ ಆ ಲೋಕದ ಎಲ್ಲ ವೈಭವಗಳನ್ನು ನೋಡ್ತಾ ಕೂಡ್ತಾರ? ಇಲ್ಲ. ಏನ್ ಮಾಡ್ತಾರೆ ಅವರು? ಭೋಗಿಸ್ತಾರೆ ಭುಂಜಂತ ಭುಜ್ಯಂತ ಜನ್ಮ. ಆ ಲೋಕದ ಭೋಗಗಳನ್ನ ಭೋಗಿಸ್ತಾರೆ, ಪುನಃ ಇದು ಬಂದು ಜನ್ಮ ಮನೆಗೆ ತರ್ತಾರೆ. ಯಾತ ಡಿಪಾರ್ಟ್ಮೆಂಟ್, ಯಾತ ಅಂದ್ರೆ ಭೋಗ, ಆಯಾತ ಅಂದ್ರೆ ಇಲ್ಲಿ ಬ್ಯಾಸ ಹಾಕೋದು ಹೋಗೋದು, ಅಲ್ಲಿ ಹೊಡೆತ ತಿಳ್ಕೊಂಡು ಹಿಂಗ ಮಾಡ್ಕೊಳ್ಳಿ. ಫಾರ್ನರ್ಸ್ ಹೋಗ್ತಾರಲ್ಲ, ಅವ್ರು ವಿಷ ಕಳೆದು ಹೋಗ್ತಾರೆ, ವಿಷ ಮುಗಿದು ಹೋಗ್ತಾರೆ, ಪಾಸ್ಪೋರ್ಟ್ ಕಳೆದು ಹೋಗ್ತಾರೆ. ನಮ್ಮ ಭಾರತದ ಪೊಲೀಸರು ಹಿಡಿತಾರೆ, ಹಿಡಿದು ಶಿಕ್ಷೆ ಕೊಡ್ತಾರೆ, ಅವ್ರು ಹಿಡಿತಾರಲ್ಲ ಬೇಕು ಓಡಿ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಒಂದು ಜಾಗ ಇದೆ ಭೂಮಿ ಮೇಲೆ, ಅಲ್ಲಿ ಯಾವ ಚೆಕ್ಕಿಂಗ್ ಆಗುದು, ಅದ್ರ ಹೆಸರು ಕಟ್ಮಂಡು. ಕಟ್ಮಂಡು ಹೋಗ್ಕೊಟ್ಟ ಎಲ್ಲಿ ಕೂಡ್ತಾರೆ? ಓಂ ನಮ ಶಿವಾಯ ಪಶುಪತಿನಾಥಾಯ ನಮಃ, ಓಂ ನಮ ಶಿವಾಯ. ಕಟ್ಮಂಡು ಎಲ್ಲಿದೆ? ಕಟ್ಮಂಡು ನೇಪಾಳ, ನೇಪಾಳ, ನೇಪಾಳ. ಅದೇ ಅದಕ್ಕೆ ಏನ್ ಚೆಕ್ಕಿಂಗ್ ಇಲ್ಲ, ಡಾಲರ್ ಚೆಕ್ ಮಾಡಂಗಿಲ್ಲ, ರೂಪಾಯಿ ಚೆಕ್ ಮಾಡಂಗಿಲ್ಲ, ವಿಸಾನ ಚೆಕ್ ಮಾಡಂಗಿಲ್ಲ, ಪಾಸ್ಪೋರ್ಟ್ ಚೆಕ್ ಮಾಡ. ಮತ್ತೆ ಅನ್ಯಥಾ ನೀವು ವಿಮಾನ ಮಾರ್ಗದಲ್ಲೂ ಚೆಕ್ ಮಾಡ್ತಾರೆ, ಅದಕ್ಕೆ ಹೋಗಿ ಬೇರೆ ಬೇರೆ ಮಾರ್ಗಗಳಿವೆ, ಅದು ಹೋಗಿ ಆ ಮಾರ್ಗದಲ್ಲಿ ಹೋಗ್ಬೇಕು. ಅವ್ರು ಹೋಗಿದ್ದು ಗೊತ್ತಾಗುದಿಲ್ಲ, ಅವ್ರಿಗೆ ಬಂದದ್ದು ಗೊತ್ತಾಗುತ್ತೆ. ಬೈ ರೋಡ್ ಹೋಗ್ಬೇಕು, ಬಹಳ ಕಠಿಣ. ಹಂಗೆ ಅಲ್ಲಿ ಹೊಡೆತ ತಿನ್ಕೊಳ್ಳಿ, ಮರ್ತಲು ಕೂತ್ಕೊಳ್ಳೋದು. ಇಲ್ಲಿ ಮತ್ತೆ ಜನ್ಮ ಎತ್ತಿ ಸಾಕಷ್ಟು ಕರ್ಮಗಳನ್ನ ಮಾಡಿ ಈ ಭೋಗ ಅನುಭವಿಸಕ್ಕಾಗಿ ಮತ್ತೆ ಅಲ್ಲಿ ಹೋಗು. ಯಾಕ ಯಾಕ ಹೋಗೋದು? ಬುಜ್ಜಂತ ಇತಿ ಜನ್ಮಾನಿ. ಹೀಗೆ ಜನ್ಮ ಅಷ್ಟೇ ಅಲ್ಲ, ಬುಜ್ಜಂತೆ ಜನ್ಮಾನಿ, ಅನೇಕ ಜನ್ಮಗಳನ್ನ ಅವನು ಎತ್ತುತ್ತಾ ಇರ್ತಾನೆ. ಅಂಧೇನ ಅದರ್ಶನಾತ್ಮಕೇನ ಅಜ್ಞಾನೇನ ತಮಸಾವೃತ ಆಚ್ಛಾದಿತ. ಇದು ಇಲ್ಲಿಗೆ ಬಂದಾಗ ನಾನು ನಿನ್ನೆ ಹೇಳದಂತೆ ಬರೀ ಪಾಪಗಳನ್ನೇ ಮಾಡಿದ್ದಾದರೆ ನೀಚೆಗೆ ಇವನಿಗಲ್ಲಿ ಹೋಗುತ್ತಾನೆ. ಸೊಳ್ಳೆ, ಜೀರಿಗೆ, ಇರುವೆ, ದೀಪದ ಹುಳು, ಪುರುಷಾರ್ಥಹೀನ, ಬರೀ ಪುಣ್ಯಗಳ ಸಂಗ್ರಹ ಆಗಿತ್ತು ಅಂದರೆ ದೇವತೆಗಳ. ಮನುಷ್ಯರಾಗೋರು ಯಾರು? ಮಿಶ್ರ, ಇದೆಲ್ಲ ಮಿಶ್ರ. ಅದಕ್ಕೆ ಮಿಶ್ರ ಪೇಡ ಜಾಸ್ತಿ ತಿನ್ಬೇಕು. ಅಟ್ ಲೀಸ್ಟ್ ಕ್ಷುದ್ರ ಜೀವಿಗಳಾಗಿ ಹುಟ್ಟೋದಿಲ್ಲ, ಮನುಷ್ಯರಾಗಿ ಮತ್ತೆ ನಾವು ಹುಟ್ಟುತ್ತೀವಿ. ಮಿಶ್ರ ಸತ್ವ ರಜಸ್ಸು ತಮಸ್ಸು ಅಂತಾದ್ರು ಅಂದ್ರಿ, ಅದ ಪಾಪ ಪುಣ್ಯ ಅಂತಾದ್ರು ಅಂದ್ರಿ, ಮಿಶ್ರ ಫಲಗಳಿಂದ ಕೂಡಿದವನು ಮನುಷ್ಯ. ಆ ಮಿಶ್ರ ಫಲಗಳಿಂದ ಅವನು ಮತ್ತೆ ಮತ್ತೆ ಅನೇಕ ಜನ್ಮಗಳು ಎತ್ತುತ್ತಾನೆ. ಅಜ್ಞಾನೇನ ತಮಸಾವೃತ ಆಚ್ಛಾದಿತ. ಲೋಕಗಳನ್ನು ಹೇಳ್ತಾರೆ ಕತ್ತಲೆಯಿಂದ ಕೂಡಿದ್ದು, ಅಂಧೇನ, ಎಷ್ಟು ಕತ್ತಲೆ, ಕುರುಡು ಕತ್ತಲೆ, ಅದರ್ಶನಾತ್ಮಕ ಅಂಧೇನ. ದರ್ಶನನೇ ಆಗುದಿಲ್ಲ, ಯಾವುದು ಕಾಣದೇ ಇಲ್ಲ, ಕಾಲ ಕತ್ತಲೆ. ಅಂತಹ ಅಜ್ಞಾನ, ಅಂತಹ ತಮಸ್ಸಿನಿಂದ ಆವೃತ ಆಚ್ಛಾದಿತ ಸ್ಥಾವರಾಂತಾನ್ ಪ್ರೀತ್ಯ ತ್ಯಕ್ತ್ವ ಇಮಂ ದೇಹಂ ಅಭಿಗಚ್ಚಂತಿ. ಇಮಂ ದೇಹಂ ತ್ಯಕ್ತ್ವ, ಈ ಸದ್ಯ ಲಭ್ಯ ಇದ್ದಂತ ಈ ದೇಹವನ್ನ ತ್ಯಾಗ ಮಾಡಿ, ಅಭಿಗಚ್ಚಂತಿ, ಅವರು ಅದನ್ನು ಅನುಸರಿಸಿಕೊಂಡು ಹೋಗುತ್ತಾರೆ. ಏನ್ ಅನುಸರಿಸಿಕೊಂಡು ಹೋಗ್ತಾರೆ? ಆ ಸುಂದರವಾದ ಸ್ಟೇಟ್ಮೆಂಟ್ ಇದೆ, ಯಥಾ ಕರ್ಮ ಯಥಾಶ್ರಿತಂ. ಯಾರು ಹೇಗೆ ಕರ್ಮಗಳನ್ನ ಮಾಡಿದ್ದಾರೋ ಆ ಕರ್ಮಗಳ ಫಲಗಳಿಗೆ ತಕ್ಕಂತನೇ ಅನುಸರಿಸಿಕೊಂಡು ಹೋಗ್ತಾರೆ. ಅವ್ರದ್ದು ಇವ್ರದ್ದು ಏನೂ ಮುಟ್ಟೋದಿಲ್ಲ, ತಮ್ಮದು ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಅದೇ ಕರ್ಮ ಅನ್ಸ್ಕೊಂಡು. ಹೀಗಾಗಿ ನಾವು ಹೇಳ್ತೀವಿ ಕನ್ನಡದಲ್ಲಿ, ಮಾಡಿದ್ದುಣ್ಣೋ ಮಹಾದಾಯ, ತಾನು ಮಾಡಿದ್ದನ್ನು ತಾನು ಅನುಭವಿಸುತ್ತಾನೆ. ನಾವು ಭಾರಿ ಭಾರಿ ಅಂದ್ರೆ ಅಯ್ಯೋ ಪಾಪ ಅನ್ಬೋದಷ್ಟೇ, ಆದ್ರೆ ಅವನ ನೋವುಗಳನ್ನ, ಅವನ ಕಷ್ಟಗಳನ್ನ, ಅವನ ಆಘಾತಗಳನ್ನ ನಾವು ಯಾರು ಹಂಚಿಕೊಳ್ಳಿಕ್ಕೆ ಆಗೋದು. ಅದನ್ನು ಇಲ್ಲಿ ನಾವು ಗಮನಿಸಬೇಕು. ಯಥಾ ಕರ್ಮ ಯಥಾಶ್ರುತಂ. ಆತ್ಮಾನಂ ಘ್ನಂತಿ ಇತಿ ಆತ್ಮಹನಃ ಕೇತಿ ಜನಃ ಯೇ ಅವಿದ್ವಾಂಸಃ. ನೀವು ಒಂದು ಶಬ್ದವನ್ನ ಉಪನಿಷತ್ನಲ್ಲಿ ಪ್ರಯೋಗ ಮಾಡಿದ್ದನ್ನು ನಾವು ನೋಡಿದ್ವಿ. ಏನು ಶಬ್ದ ಅಂತಂದ್ರೆ, ಆತ್ಮಾನಂ ಘ್ನಂತಿ. ಏನು ಆತ್ಮಾನಂ ಘ್ನಂತಿ? ತನ್ನನ್ನು ತಾನು ನಾಶಪಡಿಸಿಕೊಳ್ಳುತ್ತಾನೆ. ಆತ್ಮಾನಂ ಘ್ನಂತಿ, ಸ್ವಲ್ಪ ಅದನ್ನು ವಿವರಿಸಿ ಹೇಳ್ರಿ. ಹೆಂಗೆ ತನ್ನಂತ ನಾಶಪಡಿಸೋದು ಅಂದ್ರೆ ಹೇಗೆ? ಕೇತೆ ಜನ ಯಾರು ತಮ್ಮನ್ನು ತಮ್ಮ ನಾಶಪಡಿಸ್ಕೋತಾರೆ? ಅವಿದ್ವಾಂಸ, ಅವಿವೇಕಿನ. ಯಾರು? ಅವಿವೇಕಿಗಳು. ವಿದ್ವಾಂಸ ಶಬ್ದದ ಅಪೋಸಿಟ್ ಯಾವುದು? ಪದು ಅವಿದ್ವಾಂಸ. ಇದನ್ನ ಭಾರಿ ಶಾಸ್ತ್ರೀಯವಾಗಿ ಮಾತಾಡೋದಕ್ಕಿಂತ ಅಜ್ಞಾನಿಗಳು ಅಂತ. ವಿವೇಕ ಇದ್ದು ಅಜ್ಞಾನಿಗಳು, ವಿವೇಕ ಇಲ್ಲದೇ ಸಾಕಷ್ಟು ಅಜ್ಞಾನಿಗಳು ಇರ್ತಾರೆ. ಅವ್ರಿಗೆ ಕ್ಷಮಸ್ವ, ಅವ್ರಿಗೆ ಕ್ಷಮೆ ಇದೆ. ಎದುರುಗಡೆ ಚಾಕು ಇಟ್ಕೊಂಡು ಹಣ್ಣನ್ನ ಬಾಯಿಂದ ತಿನ್ಲಿಕ್ಕೆ ಹೋದ್ರೆ ಕ್ಷಮ ಮಾಡ್ಲಿಕ್ಕಾಗ್ತದ? ಏನಪ್ಪ, ಚಾಕುನೇ ಇಲ್ಲ, ಏಳಿಗೆ ಇಲ್ಲ, ಬೇರೆ ದಾರಿ ಇಲ್ಲ, ಸರಿ ಕೈಯಿಂದ ಹಾಗೆ ಡೈರೆಕ್ಟ್ ಆಗಿ ತಿನ್ನು. ಇವೆಲ್ಲವೂ ಇದ್ದು ಕೂಡ ಅವನು ಡೈರೆಕ್ಟ್ ಆಗಿ ತಿನ್ಲಿಕ್ಕೆ ಹೋಗ್ತಾನೆ, ಇದರರ್ಥ ಅವನಿಗೆ ಕ್ಷಮೆ ಇಲ್ಲ. ಈ ಅಜ್ಞಾನಿಗಳಿಗೆ ಕ್ಷಮೆಯೇ ಇಲ್ಲ. ಪಶ್ಯನ್ನಪಿ ಮೂಢಾಃ ನ ಪಶ್ಯ. ಕಂಡು ಕಂಡು ಏನು ಕಂಡೇ ಇಲ್ಲ ಅನ್ನುವರಾಗಿರ್ತಾರೆ. ತಾವು ಎಷ್ಟು ಅವಿವೇಕಿಗಳು ಅಂತ ಗೊತ್ತು, ಇದ್ದು ಇದ್ದು ತಮ್ಮ ಅವಿವೇಕವನ್ನು ಒಪ್ಕೊಳ್ಳೋಕೆ ಸಿದ್ಧರಿಲ್ಲ. ಇವರನ್ನ ಇಲ್ಲಿ ನಾವು ಲೆಕ್ಕ ಮಾಡ್ತಾ ಇದ್ದೇವೆ. ಏ ಅವಿದ್ವಾಂಸ ಜನಾಃ, ಅವರು ಅಜ್ಞಾನಿಗಳಂತಹ ಜನರು. ಘ್ನಂತಿ ಆತ್ಮಾನಂ ಘ್ನಂತಿ, ತಮ್ಮ ಆತ್ಮನ ತಾವೇ ನಾಶ ಮಾಡಿಕೊಳ್ಳುತ್ತಾರೆ. ಕಥಂತ ಆತ್ಮಾನಂ ನಿತ್ಯಂ ಹಿಂಸಂತಿ. ಅವರು ಆ ತ ಆತ್ಮಾನಂ ಆ ಆತ್ಮನನ್ನ ನಿತ್ಯಂ ಹಿಂಸಂತಿ ಕಥಂ. ಒಂದು ಸಲ ಆತ್ಮನಿಗೆ ಅವರು ತಾತ್ಸಾರ ಮಾಡಿದ್ರು, ಎರಡು ಸಲ ಮಾಡಿದ್ರು, ಇಟ್ಸ್ ಓಕೆ. ನೀವೇನಂತೀರಿ? ನಿತ್ಯಂ ಪ್ರತಿ ದಿವಸ ಅಂತಲ್ಲ, ನಿತ್ಯ ಅಂದ್ರೆ ಪ್ರತಿ ಕ್ಷಣವೂ, ಪ್ರತಿ ಕ್ಷಣವೂ ಕೂಡ ಅವರು ತಮಗೆ ತಾವೇ ಹಿಂಸಿಸ್ತಾ ಇದ್ದಾರೆ. ನಿತ್ಯಂ ಹಿಂಸಂತಿ ಕಥಂ. ಮಂತ್ರದಲ್ಲಿ ಏನಿದೆ? ಅಸೂರ್ಯ ನಾಮ ತೇ ಲೋಕ ಅಂಧೇನ ತಮಸಾವುತ ತೇ ಪ್ರೀತ್ಯಾಭಿಗಚ್ಚಂತಿ ಏಕೇ ಚ ಆತ್ಮಹನೋ ಜನಾಃ. ಆತ್ಮಹನೋ ಜನಾಃ, ತಮ್ಮನ್ನ ತಾವು ನಾಶಪಡಿಸಿಕೊಳ್ಳುವ ಜನರು, ನಿತ್ಯವೂ ತಮ್ಮನ್ನು ತಾವು ನಾಶಪಡಿಸಿಕೊಳ್ಳುವ ಜನರು. ಈ ನಿತ್ಯವೂ ಅಂತಾನೆ ಹೇಳ್ತಿರಲ್ಲ, ಇದರ ಅರ್ಥ ಏನು ಅದನ್ನು ಹೇಳ್ತಾರವರು. ಏನು? ಅವಿದ್ಯಾ ದೋಷೇಣ ವಿದ್ಯಮಾನಸ್ಯ ಆತ್ಮನಃ ತಿರಸ್ಕರಣಾತ್. ಅಜ್ಞಾನ ಎನ್ನುವ ದೋಷದಿಂದಾಗಿ, ಅಂಡರ್ಲೈನ್ ದಿಸ್ ಸೆಂಟೆನ್ಸ್, ಈ ವಾಕ್ಯವನ್ನು ಪೂರ್ಣವಾಗಿ ನೀವು ಪ್ರಾಮುಖ್ಯತೆಯಿಂದ ಗುರುತಿಸಬೇಕು. ಏನದು ವಾಕ್ಯ? ಅವಿದ್ಯಾದೋಷೇನ ವಿದ್ಯಮಾನಸ್ಯ ಆತ್ಮನ ತಿರಸ್ಕರಣ. ಅವಿದ್ಯಾ ಎನ್ನುವಂತಹ ದೋಷದಿಂದಾಗಿ ವಿದ್ಯಮಾನಸ್ಯ ಈಗಾಗಲೇ ಲಭ್ಯವಿದ್ದ ಆತ್ಮನನ್ನ ತಿರಸ್ಕರಣವಾಗಲೇ. ಯಾವಾಗ ಯಾವಾಗ ನೀ ಜೀವಾತ್ಮ ಅಂತೀಯೋ, ಯಾವಾಗ ಯಾವಾಗ ನೀ ದುಃಖಿ ಅನ್ಕೋತೀಯೋ, ಯಾವಾಗ ಯಾವಾಗ ನೀನು ಅತೃಪ್ತ ಅನ್ಕೋತೀಯೋ, ಯಾವಾಗ ಯಾವಾಗ ಇಂತಹ ಭಾವಗಳು ನಿನ್ನಲ್ಲಿ ಬರ್ತಾವೋ, ಆವಾಗ ಆವಾಗೆಲ್ಲ ನೀನು ಆತ್ಮನ ತಿರಸ್ಕಾರ ಮಾಡಿ. ಹೌದಾ ತಮ್ಮಿ? ಆವಾಗಷ್ಟೇ ತನ್ನ ಬಾಕಿ ಎಲ್ಲ ಸಲಹಿದ್ರು, ಅದರಲ್ಲೂ ಆವಾಗಷ್ಟೇ ಅನ್ನೋದು ಎಷ್ಟು? ಆವಾಗಷ್ಟೇ ಅನ್ನೋದು ಎಷ್ಟು? ನೋಡುವಾಗ, ಕೇಳುವಾಗ, ಹೋಗುವಾಗ, ಬರುವಾಗ, ಕೊಡುವಾಗ, ತಗೊಳ್ಳುವಾಗ, ತಿನ್ನುವಾಗ, ಉಣ್ಣುವಾಗ, ಮಾತಾಡುವಾಗ, ಮಲಗುವಾಗ, ಎಚ್ಚರದಾಗ, ಕನಸು ಕಾಣುವಾಗ, ಪುರಾಣ ಕೇಳುವಾಗ, ಪುಣ್ಯಕಥೆ ಕೇಳುವಾಗ, ಪವಾಡ ಕೇಳುವಾಗ, ಗುಡಿ ಹೋದಾಗ, ಗುಡಿಯಿಂದ ಹೊರಗಿದ್ದಾಗ, ಗುಡಿಯಿಂದ ಹೊರಗೆ ಹೋದಾಗ, ತೀರ್ಥಕ್ಷೇತ್ರ ಹೋದಾಗ, ಎಲ್ಲಾ ಸಮಯದಲ್ಲೂ ಕೂಡ ನನ್ನನ್ನು ನಾನು ಏನ ತಂದುಕೊಂಡಿರ್ತೇನೆ? ಜೀವಾತ್ಮ ಜೀವಾತ್ಮ ಜೀವಾತ್ಮ. ಈಗ ಬೆಳೆಯುವ ಸಂಸ್ಕ ಎಷ್ಟು ಸಮಯ? 50% 70% ಎಷ್ಟು? 100%. ಅದಕ್ಕೆ ನಿತ್ಯ ಅಂತ ಹೇಳ. ನಿತ್ಯವೂ ಕೂಡ ನಿನ್ನನ್ನು ನೀನು ಏನ್ ಮಾಡ್ತೀಯ? ಅವಿದ್ಯಾ ದೋಷದಿಂದಾಗಿ ಈಗಾಗಲೇ ವಿದ್ಯಮಾನಸ್ಯ, ಈಗಾಗಲೇ ಲಭ್ಯ ಇದ್ದಂತಹ ಆತ್ಮನನ್ನ ತಿರಸ್ಕರಣಾತ್. ವಿದ್ಯಮಾನಸ್ಯ ಆತ್ಮನಃ ಯತ್ ಕಾರ್ಯಂ ಫಲಂ ಅಜರಾಮರತ್ವಾದಿ ಸಂವೇದ ಲಕ್ಷಣ ಸಂವೇದನ ಲಕ್ಷಣ ತದ್ವತ್. ಶಬ್ದ ಅಕ್ಷರ ಏನಿದೆ ನಿಮಗೆ? ಅಲ್ಲ, ವ ಇದೆಯೋ ಹ ಇದೆಯೋ? ತಿರೋಭೂತಂ ಭವತೀತಿ ಪ್ರಾಕೃತ ವಿದ್ವಾಂಸಃ ಜನಾಃ ಆತ್ಮನ ಉಚ್ಯತೆ. ಆತ್ಮನಃ ಉಚ್ಯತೆ. ಇದೆ. ಇತಿ ಉಚ್ಚತೆ, ಇತಿ ಒಂದು ಎಕ್ಸ್ಟ್ರಾ ಹಾಕಿದ್ದಾರೆ, ಆಗಬಾರ್ದು ಹಂಗೆ. ಪ್ರಿಂಟ್ ಟು ಪ್ರಿಂಟ್ ಭಾಷ್ಯದಲ್ಲಿ ದೋಷ ಆಗುವ ಲಾಜಿಕಲ್ ಇಗ್ನೋರೆನ್ಸ್. ಒಂದೊಂದು ಪ್ರಶ್ನೆಗೂ ಕೂಡ ಒಂದೊಂದು ಥರ ಮಿಸ್ಟೇಕ್ಸ್ ಮಾಡ. ಕನ್ನಡದ ಬಗ್ಗೆ ಏನಿದೆ ಹೇಳಿದ್ರೆ, ಯಾಕೆ ಇತಿ ಅಂತ ತಂದಿದ್ದ, ಇತಿ ಅಂತ ಯಾಕೆ ತಂದು ಆತ್ಮನ ಇತಿ ಉಚ್ಚಂತಿ ಎಂದು ಹೇಳುತ್ತಾರೆ, ಆತ್ಮಘಾತವನ್ನ ಮಾಡಿಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ. ಓಕೆ, ವಿದ್ಯಮಾನಸ ಎರಡು ಇಟ್ಕೊಳ್ಳಿ. ವಿದ್ಯಮಾನಸ ಆತ್ಮನಃ, ಎಂತ ಆತ್ಮಪ ಇದು? ವಿದ್ಯಮಾನಸ ಆತ್ಮನಃ, ಈಗಾಗಲೇ ಲಭ್ಯ ಇದ್ದಂತಹ ಆತ್ಮ. ಯತ್ ಕಾರ್ಯಂ ಫಲಂ ಅಜರಾಮರತ್ವಾದ ಸಂವೇದನ ಲಕ್ಷಣಂ, ಆ ಆತ್ಮನನ್ನ ಅರಿಯದೇ ಇದ್ದಾಗ ಯಾವ ಆತ್ಮ, ಯಾವ ಆತ್ಮನು ನಿತ್ಯವೂ ಲಭ್ಯ ಇದ್ದಾನೋ ಆ ಆತ್ಮವನ್ನು ಅರಿಯದೇ ಇದ್ದಾಗ, ಯತ್ ಕಾರ್ಯಂ ಏನು ಚಟುವಟಿಕೆಗಳು ನಡೀತಾವೋ ಅವು ಫಲಂ ಅಜರಾಮರತ್ವಾದಿ ಸಂವೇದನ ಲಕ್ಷಣಂ, ಅವುಗಳನ್ನ ತಿಳಿಯದೇ ಇದ್ದಾಗ ಜೀವಾತ್ಮ ಏನಂತ ತಗೋತಾನೆ, ಓಹೋ ಇದೆಲ್ಲ ಶಾಶ್ವತವಾದ ಭೋಗಗಳು, ಅಜರಾಮರತ್ವಾದಿ ಲಕ್ಷಣ, ಅಜರಾಮರತ್ವಾದಿ ಸಂವೇದನ ಲಕ್ಷಣಂ ತಸ್ಯೈವ ತಿರೋಭೂತಂ, ಆ ಕ್ಷಣವೇ ಏನಾಗ್ಬಿಡ್ತಾನು ಆ ಆತ್ಮನಿಂದ ತಿರೋಭೂತಂ, ಅವನು ದೂರಿಸಲ್ಬಿಡ್ತಾನೆ. ಇತಿ ಪ್ರಾಕೃತ ಅವಿದ್ವಾಂಸ ಜನಾಹ, ಆದ್ದರಿಂದ ಯಾರಿವರು? ಇವರು ಅವಿದ್ವಾಂಸ ಅಜ್ಞಾನಿ ಜನರು. ಆತ್ಮನಃ ಉಚ್ಚತೆ, ಅವರಿಗೆ ಏನಂತ ಕರೀತಾರೆ, ಆತ್ಮಘಾತಗಳನ್ನು ಮಾಡ್ತಾ ಇದ್ದಾರೆ ಅಂತ ಅಂತಾರೆ. ತೇನ ಹಿ ಆತ್ಮಹನ, ತೇನ ಹಿ ಆತ್ಮಹನನ ದೋಷೇಣ ಸಂಸರಂತಿ ತೇ, ಈ ಆತ್ಮಹತ್ಯ ಅನ್ನುವ ದೋಷದಿಂದಾಗಿ ತೀರಲಾರದ ಸಂಸಾರದ ಸುಳಿಯಲ್ಲಿ ಸಿಕ್ಕ ಶಬ್ದ ಸಂಸರಂತಿ, ದೋಷೇನ ಸಂಸರಂತಿ, ಈ ದೋಷದಿಂದಾಗಿ ಅವರು ಸಂಸಾರದ ಸುಳಿಯಲ್ಲಿ ಸಿಕ್ಕಾಕೊಳ್ತಾರೆ. ಯಾವ ದೋಷ? ಆತ್ಮಹನನ ದೋಷೇನ, ತಮ್ಮನ್ನ ತಾವು ಅರಿಯದೇ ಇದ್ದ ದೋಷದಿಂದಾಗಿ, ವಿವೇಕ ಅವಿವೇಕದ ವಿವೇಕವನ್ನು ಕಳೆದುಕೊಂಡು ಅವಿವೇಕ ಎನ್ನುವ ದೋಷದಿಂದಾಗಿ. ಯಾರು? ಅವಿದ್ವಾಂಸ ಅಜ್ಞಾನಿಗಳು ಅಷ್ಟೇ. ಆದ್ದರಿಂದಾಗಿ ಸಂಸಾರದಲ್ಲಿ ನಾವೆಲ್ಲ ಸಿಕ್ಕಾಕೊಂಡಿದ್ದೀವಿ. ಯಶ ಆತ್ಮನಃ ಹನನಾದಿ ವಿದ್ವಾಂಸ ಸಂಸರಂತಿ ತದ್ವಿಪರ್ಯೇಣ ವಿದ್ವಾಂಸ ಜನಾಃ ಮುಚ್ಯಂತಿ ತೇ ನ ಆತ್ಮಹನಃ ತತ್ ಕೀದೃಶಂ ಆತ್ಮತತ್ವಂ ಇತ್ಯುಚ್ಯತೆ. ಈ ಪ್ರಕಾರವಾಗಿ ಅವಿದ್ವಾಂಸರು ಆತ್ಮನಃ ಹನನಾಥ, ಆತ್ಮನಃ ಹನನಾಥ ಅವಿದ್ವಾಂಸ ಸಂಸರಂತಿ, ಅವ್ರೇನ್ ಮಾಡ್ತಾರೆ, ಸಂಸಾರದ ಸುಳಿಯಲ್ಲಿ ಸಿಕ್ಕಾಕೊಳ್ತಾರೆ. ಯಾರು? ಆತ್ಮನಃ ಹನನಾಥ, ತಮ್ಮನ್ನ ತಾವು ತಿರಸ್ಕರಿಸಿಕೊಂಡಿದ್ದರಿಂದಾಗಿ, ತಮ್ಮನ್ನ ತಾವು ದೂರ ಇರಿಸಿಕೊಂಡಿದ್ದರಿಂದಾಗಿ, ತಮ್ಮನ್ನು ತಾವು ತಿಳಿಯದೇ ಇದ್ದರಿಂದಾಗಿ ಈ ಅವಿವೇಕಿಗಳು ಏನ್ ಮಾಡ್ತಾರೆ, ಸಂಸರಂತಿ ಅವಿದ್ವಾಂಸ ಸಂಸರಂತಿ. ಇನ್ನ ಅದಕ್ಕೆ ವಿರುದ್ಧ ಆದವರಿದ್ದಾರೆ, ಯಾರು? ತದ್ವಿಪರ್ಯೇಣ ತತ್ವಿಪರ್ಯಯೇನ ವಿದ್ವಾಂಸ. ಅವರನ್ನು ಹೊರತುಪಡಿಸಿ ಇನ್ನೊಬ್ಬರಿದ್ದಾರಲ್ಲೋ ಯಾರವರು? ವಿದ್ವಾಂಸರು, ತಿಳುವಳಿಕೆಯನ್ನು ಹೊಂದಿದವರು ಜನ. ಅವರೇನಾಗ್ತಾರೆ ಸರ್? ಮುಚ್ಚಂತೆ. ಅವರೇನಾಗ್ತಾರೆ? ಬಿಡುಗಡೆಯನ್ನು ಹೊಂದುತ್ತಾರೆ. ಮುಂಚೆ ಮುಚ್ಚಂತೆ, ಅವರೇನಾಗ್ತಾರೆ? ಬಿಡುಗಡೆಯನ್ನು ಹೊಂದುತ್ತಾರೆ. ಏನ್ ಸರ್, ಇವರಾದ್ರೆ ಸಂಸಾರ ಸುಳಿದು ಸಿಕ್ಕಾಕೊತಾರೆ, ಅವರಾದ್ರೆ ಬಿಡುಗಡೆ ಹೊಂದುತ್ತಾರೆ, ಹೆಂಗೆ ಇದನ್ನ ಅರ್ಥ ಮಾಡೋದು? ವೆರಿ ಸಿಂಪಲ್ ಅಪ್ಪ. ಇವರು ಆತ್ಮನನ್ನು ತಿರಸ್ಕರಿಸಿದ್ರು, ಆದ್ರಿಂದ ಸಂಸಾರ ಸುಳಿದು ಸಿಕ್ಕಾಕೊಂಡ್ರು. ಅವರು ಆತ್ಮ ತಿರಸ್ಕರಿಸಲಿಲ್ಲ, ಗೌರವದಿಂದ ಆತ್ಮ ಜ್ಞಾನವನ್ನ ಪಡೆದರು. ನ ಆತ್ಮಹನಃ ತೇ ಮುಚ್ಚಂತೆ, ಏಕೆಂದರೆ ನ ಆತ್ಮಹನಃ, ಅವರು ತಮ್ಮನ್ನು ತಾವು ತಿರಸ್ಕರಿಸಲೇ ಇಲ್ಲ. ಹಾಗಾದರೆ ಅಂತಹ ಆತ್ಮತತ್ವ ಅಂದ್ರೆ ಏನದು? ತತ್ ಕೀದೃಶಂ ಆತ್ಮತತ್ವ ಇತಿ ಉಚ್ಯತೆ. ತದ ಆತ್ಮತತ್ವ ಕೀದೃಶಂ, ಅದು ಆತ್ಮಜ್ಞಾನ ಅದು ಹೇಗಿರ್ತದೆ? ಹಣ್ಣಿನಾಗಿ ದುಂಡಿರ್ತದೋ? ದೀರ್ಘವಾದ ಕೋಲಿನಂತಿರ್ತದೋ? ದಪ್ಪಾದ ಆನೆಯಂತಿರ್ತದೋ? ಮುಟ್ಲಿಕ್ಕೆ ಆಗಿರ್ತದೆ? ಐದು ಜನ ಕುರುಡ್ರ ಕತೆ, ಐದು ಜನ ಕುರುಡ್ರು. ಆನೆ ಬಂದದಂತೂ ಆನೆ, ಆನೆ ಬಂದದಂತೂ ಆನೆ ಅಂತ ಎಲ್ಲರೂ ಮಾತಾಡ್ಕೊತಾರೆ. ಈ ಆನೆ ಅಂದ್ರೆ ಹೇಗಿರ್ತದೆ? ನಮಗರಿಗೇನು ಗೊತ್ತಪ್ಪ, ನಮ್ಮ ಲೀಡರ್ ನಮ್ಮನ್ನು ಕರ್ಕೊಂಡು ಹೋಗ್ತಾನಂತೆ. ಆನೆಯನ್ನ ಅನುಭವಿಸೋಣ. ಐದು ಜನ ಹೌದು, ಲೀಡರ್ಸ್ ಬಿಟ್ಟು ಐದು ಜನ. ಓಕೆ, ಒಬ್ಬನು ಹೋಗಿ ಇದೆ ನೋಡಪ್ಪ ಆನೆ ಅಂತ ಅವನ ಕೈಯಿಂದ ಮುಟ್ಟಿಸಿದ. ಅವ ಹೊಟ್ಟೆ ಮುಟ್ಟಿದ. ಓ ಬಂದು ಹೇಳಿದ್ರು, ಹೇಗೆ ಗೊತ್ತಾಯ್ತು ಆನೆ? ಆ ಗೊತ್ತಾಯ್ತು. ಏನು ಹೆಂಗಿದೆ? ಒಂದು ಗುಡ್ಡ ಇದ್ದಂಗಿದೆ. ಇನ್ನೊಬ್ಬನು ಹೋದ, ಅವನು ಆನೆ ಮುಟ್ಟಿದ. ಬಂದು ಹೇಳ, ಏ ಹೇಗಿದ್ಯ ಆನೆ? ಏ ಅವನು ಹಾಕಿದ್ದಂಗಿದೆ. ಮತ್ತೊಬ್ಬನು ಹೋದ, ಅವನು ಮುಟ್ಟಿದ. ಅವನು ಬಂದು ಹೇಳ, ಹೇಗಿದೆಯೋ ಸಾಪ ಕಂಬ ಇದ್ದಂಗಿದೆ. ಇನ್ನೊಬ್ಬನು ಆಗ ಕಿವಿಗಳನ್ನು ಮುಟ್ಟಿ ಹೇಳ, ಮರ ಇದ್ದಂಗಿದೆ. ಐದು ಮಂದಿ ಹಿಂಗೆ ಹೇಳಿದಾರ, ಅವನು ಇಲ್ಲದೊಂದ ಮೂರ್ಖರಿದ್ದೇನೆ, ನಾ ಹೋಗಿ ನೋಡುತ್ತೇನೆ. ಅವನು ಹೋಗಿ ಎಲ್ಲಾನು ಮುಟ್ಟದ. ಏನೇನು ಮುಟ್ಟದ? ಕಿವಿ ಮುಟ್ಟದ, ಕಾಲು ಮುಟ್ಟದ, ಹೊಟ್ಟೆ ಮುಟ್ಟದ, ಬಾಲ ಮುಟ್ಟದ, ಎಲ್ಲ ಮುಟ್ಟ. ಬಂದು ಹೇಳ್ದ, ನೀವು ಹೇಳಿದ್ದೆಲ್ಲ ತಪ್ಪು, ಇವಷ್ಟನ್ನು ಸೇರಿಸಿದರೆ ಆನೆ ಅಂತ. ಇದಕ್ಕೆ ಯೋಗ ಸಿಂಥೆಸಿಸ್ ಅಂತ ಬರೀತಾರೆ. ಏನು ತರ್ಪ ಇದಕ್ಕೆ? ಯೋಗ ಸಿಂಥೆಸಿಸ್. ಭಕ್ತಿ ಯೋಗನು ಓಕೆ, ಕರ್ಮಯೋಗನು ಓಕೆ, ಪ್ರಾಣಾಯಾಮನು ಓಕೆ, ಧ್ಯಾನ ಯೋಗನು ಓಕೆ. ಆದ್ರೆ ನಿಜವಾಗಿಯೂ ಸಾಕ್ಷಾತ್ಕಾರ ಆಗುದು ಯಾವಾಗ ಅಂದ್ರೆ ಇವಷ್ಟನ್ನು ಸೇರಿಸಿ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಏನ್ ಬಿಸಿಬೇಳೆಬಾರ್ದ ಸಮಸ್ಯೆ ಏನು? ಸಮಸ್ಯೆಗೆ ನಿಜವಾದ ಕಾರಣ ಏನು? ಸಂಸಾರದ ನಿನ್ ಕಂಪ್ಲೇಂಟ್ ಅದ ಏನು ಮಾಡಿದೆ ಅದನ್ನು ಹೇಳೋಣ. ಅದರ ಸ್ವಚ್ಛ ಗೊತ್ತಾಗಿದೆ. ಈ ಜೀವನದಾಗ ಈ ಸಂಸಾರದಾಗ ಚಂದ ಗಾಡಿ ಹೊಂಟಿರ್ತದೆ, ಈ ಗಾಡಿ ಯಾಕೆ ಯಾಕೆ ಬದಲು ಮಾಡ್ತಿರ್ತೀನಿ ನನ್ನ ನಡುವೆ? ಆ ಟ್ರೈನ್ ಬಿಡ್ತಿ, ಈ ಟ್ರೈನ್ ಹತ್ತಿ, ಈ ಟ್ರೈನ್. ನಿನಗೆ ಅನಿಸರ ಏನು ಹೇಳ, ನಿನಗೆ ಅನುಭವ ಏನಾಗಿದೆ? ಅವ ಏನೋ ಒಂದು ಹೇಳಬೇಕೆ, ಅವ ಏನು ಹೇಳಬಹುದು ಅಂತ ವಿಚಾರ ಮಾಡಿ ನಾವು ಉತ್ತರ ಹುಡುಕು. ಒಂದು ಸಮಾಧಾನ ಇರಲಿ, ಹಾ ಇಲ್ಲದ ಇನ್ನೇನು ಹೇಳ್ಬೋದು ಅವನು? ಏ ಬರೀ ದುಃಖ ದುಃಖ. ಮತ್ತೇನು ಹೇಳ್ಬೋದು? ಶಾಂತಿನೇ ಇಲ್ರಿ. ಅವ್ ಯಾವುದೇ ಶಬ್ದ ಪ್ರಯೋಗ ಮಾಡಿ ಅದರ ವಿರುದ್ಧವಾದ ದೊಡ್ಡಬೇಕಾಗಿ ಸಮಾಧಾನ ಇಲ್ರಿ ಅವನಿಗೆ ಸಮಾಧಾನ ಬೇಕು. ಶಾಂತಿ ಇಲ್ರಿ ಅವ್ನಿಗೆ ಶಾಂತಿ ಬೇಕು. ಬರೇ ದುಃಖ ಈ ಜಗತ್ತಿನ ಜಾಯ ದುಃಖ ಜರ ದುಃಖ ಎಲ್ಲ ದುಃಖ. ಹಂಗ ನಿಂಗೇನ್ ಬೇಕಾದ್ರೆ ಬೇಸಿಕ್ ಕಂಪ್ಲೇಂಟ್ ಅನ್ನೋ ಎಚ್ಚರನ ಯಾರಿಗೂ ಇಲ್ಲ. ಗಾಡಿ ನಿಕ್ಕಳಿಗೆ ಜೈತೆ ನಿಕ್ಕಳಿಗೆ ವಹಿಸಿ ಚಲ ಮನೆಯಿಂದ ಹೊಂಟು ಗಾಡಿ ಹೊಂಟದ ಹೊಂಟ ಹೋಗಿದ್ದಷ್ಟೇ. ರೈಟು ಲೆಫ್ಟು ಸ್ಟ್ರೇಟು ಹಾಲ್ಟು ಪ್ರೊಸೀಡು ಏನೂ ಇಲ್ಲ. ನಾವೆಲ್ಲ ಹಂಗೆ ಬೆಳೆದು ಆ ಸಿಕ್ತಾತ್ತೆಂದು ಇದನ್ನ ಸಿಕ್ತೇನೆ ನೋಡಿದ್ವಿ ಆ ಸಿಕ್ತ ನೋಡಿದ್ವಿ. ಇದು ನಿನ್ನ ಕಂಪ್ಲೇಂಟಾ? ಈ ಕಂಪ್ಲೇಂಟ್ ಅದಲ್ಲ, ಇವಷ್ಟು ಸಿಂಪ್ಟಮ್ಸ್ ಇವು ಕಾರಣಗಳು. ಬೇರೆ ದಾರಿ ಇಲ್ಲ, ಯು ಹ್ಯಾವ್ ಟು ಎಜುಕೇಟ್ ಇರ್ಬೇಕು. ಅವನಿಗೆ ಹೇಗೆ ವಿಚಾರ ಮಾಡಬೇಕು ಅನ್ನೋ ಕ್ರಮನೇ ಗೊತ್ತಿರೋದಿಲ್ಲ ಪಾಪ. ಇವೇನವ ನಿನಗೆ ಕಂಪ್ಲೇಂಟ್ಸ್ ಇವು? ಕಾರಣಗಳು ಅಥವಾ ಲಕ್ಷಣಗಳು? ಇವು ಕಾರಣ ಅಲ್ಲ. ನೀನು ಸಂಸಾರ ಸಾಕಾಗದ ಅಂತ ಹೇಳಲಿಕ್ಕೆ ಇವು ಕಾರಣ ಅಲ್ಲ. ಇವುಗಳ ಒಳಗೆ ಕಾರಣ ಇದೆ, ಅದು ಅಜ್ಞಾನ. ಈಗ ಅಜ್ಞಾನವು ಕಾರಣ ಅಂತ ನಿಮ್ಗೆ ಸ್ಪಷ್ಟ ಆದರೆ ಜ್ಞಾನದಿಂದ ಅಜ್ಞಾನ ಹೋಗ್ತದೋ ಏನು? ಬೇರೆ ಇನ್ನು ಯಾವುದಾದ್ರೂ ಅನ್ಯ ಮಾರ್ಗದಿಂದ ಅಜ್ಞಾನ ಹೋಗ್ತದೆ? ಅರಮನೆಯಲ್ಲಿ ಭಾರಿ ಕತ್ತಲೆ. ರಾಜ ಅಂತ ನಾವು ಎಷ್ಟು ಕತ್ತಲೆ ಆಗಿದೆಪ್ಪ ಇಲ್ಲಿ. ಮಹಾರಾಷ್ಟ್ರ ನಾವು ಕತ್ತಲೆ ಹೊಡೆದಾಗ್ತೇವೆ. ಅವನನ್ನು ಪರಕ್ಕೆ ತಗೊಂಡು ಬಂದು ಕೊನೆಯನ್ನಲ್ಲ ಕಕ್ಕ ಗುಡಿಸಿದ ಮರದಲ್ಲಿ ತುಂಬಿದ ಡಸ್ಟ್ಬಿನ್ ಅಲ್ಲಿ ತುಂಬಿದ ಡಸ್ಟ್ಬಿನ್ ತಗೊಂಡು ಹೊರಗೆ ಹಾಕಿ ಬಂದ ಕತ್ತಲೆ ಹೋಗ್ಬೇಕ. ಮಹಾರಾಷ್ಟ್ರದಲ್ಲಿ ಇನ್ನೊಬ್ರು ಬಂದ ಮತ್ತೊಂದು ಬಂದ ನಾಲ್ಕ ಹೋಸ್ಕಾಯಿ ಕುಚ್ಚಿ ಏನ್ ಮಾಡ ಕತ್ತಲೆಲ್ಲ ತೊಳೆಯೋ ಪ್ರಯತ್ನ ಮಾಡ. ಪ್ರಧಾನಮಂತ್ರಿ ಬಂದ ಚಪ್ ಮೂರ್ಖರಿದ್ದಿಲ್ಲ ಒಂದು ಕ್ಯಾಂಡಲ್ ತಂದು ಮಹಾರಾಜ್ ವಾ ಅದೇ ಒಂದು ವೇಳೆ ಈಗೇನೇ ನಾವು ಮಾಡಿದ್ವಿ ಇಲ್ಲ ಒಟ್ಟು ಸೇರಿಸಿ ಮಾಡಿದ್ರೆ ಕತ್ತಲೆ ಹೋಗ್ತದ? ಯೋಗ ಸಿದ್ಧಿಸಲು ಏನ್ ಮಾಡಿಕೊಳ್ತಾರೆ? ಎಲ್ಲ ಒಟ್ಟು ಸೇರಿಸಿ ಒಟ್ಟು ಓಬಿ ಟೀಕೆ ಎಬಿ ಟೀಕೆ ಎಬಿ ಟೀಕೆ ಎಬಿ ಟೀಕೆ ಸದ್ ಮಿಲಾಕೆ ಕಾಯ್ಜಮ ಕರ್ದು ನೀ ಎಷ್ಟು ಪ್ರಯತ್ನಿಸಿದರೂ ಅಜ್ಞಾನ ಹೋಗೋದಿಲ್ಲ. ಎಲ್ಲಿವರೆಗೂ ನೀನು ಜ್ಞಾನವನ್ನು ಹೊಂದಿರುವುದು? ಯಾಕೆ ಜ್ಞಾನ ಒಂದೇ ಅಜ್ಞಾನವನ್ನು ವಿರೋಧಿಸುತ್ತದೆ. ನಂಬರ್ ಒನ್ ಅದು ಆನೆ ಅಲ್ಲ, ನಂಬರ್ ಒನ್ ಅದು ನಂಬರ್ ಟೂ ಅದು ಯಾವುದೋ ಒಂದು ಪದಾರ್ಥ ಅಲ್ಲ, ಒಂದು ವಸ್ತು ಅಲ್ಲ, ಅದು ಆಕಾರ ಅಲ್ಲ, ಒಂದು ರೂಪ ಅಲ್ಲ. ಹಾಗೆ ಅವನು ಹೇಳ್ತಿದ್ವಿ, ಕಣ್ಣಿಂದ ನೋಡಪ್ಪ ತಿಳ್ಕೋ, ನೀ ಕಿವಿಯಿಂದ ಕೇಳಿಸ್ಕೋ ತಿಳ್ಕೋ, ನೀ ಕೈಯಿಂದ ಮುಟ್ಟಪ್ಪ ತಿಳ್ಕೋ ಅಂತ ಹೇಳ್ತಿದ್ವಿ. ಅದೊಂದು ಪದಾರ್ಥ ಆಗಿತ್ತು ಅಂತದ. ನೀವು ಐದು ಇಂದ್ರಿಯಗಳನ್ನು ಉಪಯೋಗ ಮಾಡಿ ತಿಳ್ಕೊಪ್ಪ ಅಂತ. ಮಾವಿನ ಹಣ್ಣು ಕಣ್ಣಿಗೆ ಕಾಣಿಸ್ತದೆ, ಕೈಗೆ ಸಿಗ್ತದೆ, ಭಾರ ಗೊತ್ತ, ವಾಸನೆ ಗೊತ್ತ, ಇಷ್ಟೆಲ್ಲ ಆದರೂ ಕೂಡ ನಿನಗೆ ಮಾವಿನ ಹಣ್ಣು ತಿಳಿದು ಸಮಯ ತಿಳಿಸ್ತದ, ಕಪ್ಪು ಇನ್ನೂ ತಿಳಿದಿಲ್ಲ, ಇನ್ನೂ ಒಂದು ಪ್ರಮಾಣದ ಕೊರತೆ ಇದೆ. ಏನದು ಹೆಚ್ಚಿ ಹೀಗಿರು ಜ್ಞಾನ ಪೂರ್ತಿ ಹೆಂಗ ಪೂರ್ತಿ, ಐದು ಐದು ಪ್ರಮಾಣಗಳನ್ನ ನೀವು ಪ್ರಯೋಗಿಸಿ ಒಂದು ವಸ್ತುವಿನ ಜ್ಞಾನವನ್ನ ಕ್ಲೀನ್ ಆಗಿ ಅರ್ಥ ಮಾಡಿ. ಹಾಗೆ ಎಲ್ಲಾ ಯೋಗಗಳನ್ನು ಸೇರಿಸಿ ಆತ್ಮನನ್ನು ತಿಳಿಯಬಹುದಾಗಿತ್ತೋ ಏನೋ, ಒಂದು ವೇಳೆ ಆತ್ಮನು ಒಂದು ಮಾವಿನ ಹಣ್ಣಿನಂತಹ ಪದಾರ್ಥವಾಗಿರ್ತಾರೆ. ಹೀಗಾಗಿ ಈ ಅವಿಶ್ವಾಸ ಏನಿದ್ದಾನೋ, ಇದನ್ನು ತಿಳಿಯದೇ ಇದ್ದವನು ಏನಿರ್ತಾನೋ, ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದವನು ಏನಿರ್ತಾನೋ, ಈ ಆತ್ಮ ಚಿಂತನೆಯನ್ನು ಮಾಡದೇ ಇದ್ದವನು ಏನಿರ್ತಾನೋ, ಇವನು ಮತ್ತೆ ಮತ್ತೆ ಸುಖವಾಗುವುದು ಯಾಕೆ ತಿಳಿದುಕೊಳ್ತಾನೆ ಅಂತಂದ್ರೆ, ಅದು ಒಂದೇ ಒಂದು ಕಾರಣ ಏನು, ಜ್ಞಾನಕ್ಕೆ ಸಮರ್ಪಿಸಿಕೊಳ್ಳುವುದಿಲ್ಲ. ಯಾವನು ಸಮರ್ಪಿಸಿಕೊಳ್ಳುತ್ತಾನೋ ಅವನು ಮುಚ್ಚಂತೆ, ಅವನ ಸಂಸಾರದಿಂದ ಅತ್ಯಂತಿಕವಾಗಿ ಬಿಡುಗಡೆಯನ್ನೇ ಹೊಂದುತ್ತಾನೆ. ಅಬ್ಸಲ್ಯೂಟ್ಲಿ ನೋ ಕ್ವಶನ್. ಅಂತಹ ಆತ್ಮ ಹೇಗಿದೆ, ಆತ್ಮನ್ನು ತಿಳಿಯುವುದು ಹೇಗೆ ಅನ್ನುವುದಕ್ಕೆ ಈ ಮುಂದಿನ ಶ್ಲೋಕ ಬರ್ತದೆ. ಅನೇಜದೇಕಂ ಮನಸೋ ಜವೀಯ, ಜೀವಾ ಆಪ್ನುವನ್ ಪೂರ್ವಮಶ್ಯತ್. ಸದ್ಭಾವತೋನ್ಯಾನತ್ಯೇತಿ ತಿಷ್ಠತ್. ತಸ್ಮಿನ್ನಪೋ ಮಾತರಿ ಶ್ವಾದಧಾತಿ. ಅನೇಜದೇಕಂ ಮನಸೋ ಜವೀಯ, ನೈನ ಜೀವ ಆಪ್ನುವನ್ ಪೂರ್ವಮಶ್ಯತ್. ಸದ್ಭಾವತೋನ್ಯಾನ ಕೇತಿ ತಿಷ್ಠತ್. ಗುರುನ ಹತ್ವ ಸಾರಿ ಅಸೂರ್ಯ ನಾಮತೆ ಲೋಕ ಮತ್ತೆ ಈ ಶ್ಲೋಕ ಎರಡಕ್ಕೂ ನಾವು ಹೇಳಬೇಕಲ್ಲ. ಈಗ ಇನ್ನೊಂದು ಹೇಳ್ಕೊಟ್ರೆ ಹೇಳ್ತಿರೋ ಅಥವಾ ಡೈರೆಕ್ಟ್ ಆಗಿ ಹೇಳ್ತೀರೋ? ಇನ್ನೊಂದು ಹೇಳ್ಕೊಳ್ಳಿ. ಅಸೂರ್ಯ ನಾಮತೆ ಲೋಕ ಅಂಧೇನ ತಮಸಾವೃತಃ ತಾಸ್ತೆ ಪ್ರೀತ್ಯಭಿಗಚ್ಛಂತಿ ಏಕೇ ಚಾತ್ಮನೋ ಜನಾಃ. ಅದು ಸಾಧ್ಯ ಬೇರೆ, ಇದು ಸಾಧ್ಯ ಬೇರೆ, ಆದ್ರಿಂದ ಒಂದೊಂದೇ ಕಲ್ತುಕೊಳ್ಳಿ. ಈಗ ಹೇಳ್ರಿ, ಅಸೂರ್ಯಾನಾಮತೇ ಲೋಕ ಅಂಧೇನ ತಮಸಾಹುತಃ ತಾಸ್ತೆ ಪ್ರೀತ್ಯಭಿಗಚ್ಛಂತಿ ಏಕೇ ಚಾತ್ಮನೋ ಜನಾಃ. ಈ ಕಡೆ ಬನ್ನಿ, ನೀವು ಹೇಳಿದ್ರೆ ಈಗ ಅಸೂರ್ಯಾನಾಮ ತಾಸ್ತೆ ಪ್ರೀತ್ಯಭಿಗಚ್ಛಂತಿ ಏಕೇ ಚಾತ್ಮನೋ ಜನಾಃ. ಈ ಕಡೆ ಬನ್ನಿ, ಅನೇಜದೇಕಂ ಮನಸೋ ಜವೀಯ, ನೈನ ಜೀವ ಆಪ್ನುವನ್ ಪೂರ್ವಮಶ್ಯತ್. ತಸ್ಮಾವತೋನ್ಯಾನಸ್ಯೇತಿ ತಿಷ್ಠತ ತಸ್ಮಿನ್ನ ಕೋ ಮಾತರಿ ಶ್ವಾ ದಧಾತಿ. ನನ್ನ ಜೊತೆ ಹೇಳಿ, ಅನ್ಯೇ ಜೇಕಂ ಮನಸೋ ಜವೀಯ ನೈನದೇವಾ ಆಪ್ನುವನ್ ಪೂರ್ವಮಶ್ಯತ್ ತಾವತೋನ್ಯಾನಸ್ಯೇತಿ ತಿಷ್ಠತ ತಸ್ಮಿನ್ನ ಕೋ ಮಾತರಿ ಶ್ವಾ ದಧಾತಿ. ಈಗ ನೀವ ಹೇಳಿ, ಈಗ ಅದು ಹಿಂದಿಂದ ಇದು ಎರಡು ಎರಡು ಕೂಡಿ ಹೇಳಿ. ಲೋಕ ಅಂಧೇನ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜಯ.